ಮಳೆಗಾಲದಲ್ಲಿ ಜಾನುವಾರುಗಳ ಪಾಲನೆ ಕುರಿತು ಡಾಕ್ಟರ್ ವಿ ಎಸ್ ಕುಲಕರ್ಣಿ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಇವರನ್ನು ಸಂದರ್ಶಿಸುತ್ತಾರೆ ರಾಮೇಶ್ವರ ಶಿರಬಡಗಿ. ಡಾಕ್ಟರ್ ವಿ ಎಸ್ ಕುಲಕರ್ಣಿ ಅವರೇ ನಮಸ್ಕಾರ. ನಮಸ್ಕಾರ. ಬೇಸಿಗೆ ಕಾಲದಲ್ಲಿ ಮತ್ತು ಮಳೆಗಾಲದಲ್ಲಿ ದನಗಳನ್ನು ಪಾಲನೆ ಮಾಡುವುದು ಬೇರೆ ಬೇರೆ ಆಗಿರ್ತದೆ ಅಂತೀರೇನ? ಹೌದ್ರಿ, ಬೇಸಿಗೆ ಕಾಲದೊಳಗೆ ಬಿಸಿಲು ಭಾಳ ಇರ್ತದೆ ಮತ್ತು ಒಣ ಮೇವು ಹೆಚ್ಚಿಗೆ ತಿನ್ನೋದ್ರಿಂದ ಅವುಗಳಿಗೆ ಹೆಚ್ಚಿನ ಪ್ರಮಾಣದಾಗ ನೀರು ಬೇಕು. ಹಿಂಗೆಲ್ಲ ಬೇರೆ ಬೇರೆ ಪದ್ಧತಿಯೊಳಗೆ ಏನಂದ್ರೆ ನಮ್ಮ ಎಮ್ಮೆಗಳಾತು ಆಮೇಲೆ ಮಿಶ್ರತಳಿ ಆಕಳುಗಳು ಇವೆಲ್ಲ ಏನಾಗ್ತಾವಂದ್ರೆ ಬಿಸಿಲು ಹೆಚ್ಚಿಗೆ ಆದಂಗೆ ಉಬ್ಬಸ್ ಬರೋದು ಅವಕ್ಕೆ ಬೇಕ್ತಾವ, ಸಾಧ್ಯದಷ್ಟು ನೆರಳು ಹುಡುಕ್ತಾವ, ತಂಪು ಹೊತ್ತಿನಾಗ ಅಷ್ಟೇ ತಿಂತಾವ, ಹಿಂಗೆಲ್ಲ ಇರ್ತದೆ. ಆದ್ರೆ ಒಮ್ಮಿಂದೊಮ್ಗಿಲೆ ಬೇಸಿಗೆ ಕಾಲದಿಂದ ಮಳೆಗಾಲಕ್ಕೆ ಒಮ್ಗಿಲೆ ಫರ್ಕ್ ಆಗ್ಬಿಡ್ತದ್ರಿ. ಹೊರಗಡೆ ಮಳೆ ಬರ್ತಿರ್ತದ, ಆಮೇಲೆ ವಾತಾವರಣದೊಳಗ ತೇವಾಂಶ ಹೆಚ್ಚಿಗೆ ಆಗ್ತದೆ, ಆಮೇಲೆ ಲಘು ಒಣಗಂಗಿಲ್ಲ, ದನದ ಮನಿ ಒಣಗಂಗಿಲ್ಲ, ಅಂತಹದ್ರೊಳಗ ಅವು ಇರ್ಬೇಕಾಗ್ತೈತಿ. ಹಿಂಗ ಬೇರೆ ಬೇರೆ ಪದ್ಧತಿಗಳಿಂದಾಗಿ ಇದು ಏನಾಗ್ತೈತಿ ಅಂದ್ರೆ ದನಗಳ ಆರೋಗ್ಯ ಏನೈತಿ ಅದ್ರ ಮೇಲೆ ಮತ್ತ ಅದರ ಉತ್ಪಾದನೆ ಮೇಲೆ ಪ್ರತಿಕೂಲ ಪರಿಣಾಮ ಆಗೋ ಚಾನ್ಸ್. ಹಿಂಗ ಬದಲಾಗೋ ವಾತಾವರಣಕ್ಕೆ ಈ ಪ್ರಾಣಿಗಳು ಹೊಂದ್ಕೋಬೇಕು. ಅವನ್ ಹೊಂದ್ಕೊಳ್ಳುವಂಗೆ ಮಾಡ್ಕೊಳ್ಳೋ ಜವಾಬ್ದಾರಿ ನಮ್ದಾಗ್ತೈತಿ. ಅದ್ರದ್ದು ಆರೋಗ್ಯ ಕೆಡಲಾರ್ದಂಗೆ ನೋಡ್ಕೊಳ್ಳೋದು, ಆಮೇಲೆ ಅವುಗಳಿಗೆ ಸರಿಯಾದ ಆಹಾರ ವ್ಯವಸ್ಥೆ ಮಾಡೋದು, ಇವನ್ನೆಲ್ಲ ಮಾಡಿದ್ರೆ ಅದು ಅವುಗಳ ಪರ್ಫಾರ್ಮೆನ್ಸ್ ಅಂತ ಏನ್ ಹೇಳ್ತೀವಲ್ಲ, ಈಗ ಹಾಲು ಕೊಡೋದು ಮತ್ತ ಮಾಂಸ ಹೆಚ್ಚಿಗೆ ಆಗೋದು ಕುರಿ ಹಾಡಿನೊಳಗ ಇವೆಲ್ಲ ಸರಿಯಾಗಿ ನಡ್ಕೊಂಡು ಹೋಗ್ತಾವ. ಇಲ್ಲ ಅಂದ್ರೆ ಒಮ್ಮಿನೊಮ್ಮಿಲೆ ವಾತಾವರಣದೊಳಗ ಹೆಚ್ಚು ಕಡಿಮೆ ಆಗೋದ್ರಿಂದ ಉತ್ಪಾದನೆ ಸುದ್ದ ಹೆಚ್ಚು ಕಡಿಮೆ ಆಗೋ ಚಾನ್ಸ್ ಇರ್ತಾವ. ಮತ್ತ ಮಳೆಗಾಲ ಹೆಚ್ಚಿಗೆ ಆದಾಗ ಆ ಟೈಮ್ನೊಳಗೆ ನಾವು ಹೆಚ್ಚಿನ ಮುತುವರ್ಜಿ ನೋಡ್ಕೊಂಡು ನಾವು ದನ ನೋಡ್ಕೋಬೇಕಾಗ್ತದೆ. ಇನ್ನು ಈ ಮಳೆಗಾಲದಲ್ಲಿ ಕೊಟ್ಟಿಗೆ ನಿರ್ವಹಣೆ ಹೇಗೆ ಮಾಡ್ಬೇಕಂತೀರಿ? ನೋಡ್ರಿ, ದನಗಳು ದಿನದಾಗಿ 8 ತಾಸು ನಾವು ಹೊರಗೆ ಹೋಗ್ತಾವ ಮೇಲಿಕ್ಕೆ ಅಂದ್ರೆ ಉಳಿದ 16 ತಾಸು ಕೊಟ್ಟಿಗೆಗೆ ಇರ್ತಕ್ಕಂಥವು. ಹಿಂಗಾದಾಗ ಈ ಕೊಟ್ಟಿಗೆಯ ನಿರ್ವಹಣೆ ಬಹಳ ಇಂಪಾರ್ಟೆಂಟ್. ಏನಾಗ್ತೈತಿ ಈಗ ಮಳೆಗಾಲದೊಳಗ ಹೆಚ್ಚಿನ ಪ್ರಮಾಣದೊಳಗ ತೇವಾಂಶ ಇರ್ತೈತಿ ವಾತಾವರಣದೊಳಗ, ಸಾಂದ್ರತೆ ಮನೆಯೊಳಗಿಂದು ಉಷ್ಣಾಂಶ ಕಡಿಮೆ ಆಗ್ತಿರ್ತೈತಿ ಹೊರಗೆ ಮಳೆ ಇದ್ದಾಗ. ಇವು ಜಾನುವಾರುಗಳ ಮೇಲೆ ವಿಪರೀತ ಪರಿಣಾಮ ಮಾಡ್ತಾವ. ಯಾವಾಗ್ಲೂ ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ಕೊಟ್ಟಿಗೆ ಏನೈತಿ ಕೊಟ್ಟಿಗೆಯೊಳಗೆ ನೆಲ ಅದು ಯಾವಾಗ್ಲೂ ಸ್ವಚ್ಛ ಇರಬೇಕು ಮತ್ತು ಒಣಗಿರ್ಬೇಕು, ಹಂಗೆ ನಾವು ನೋಡ್ಕೋಬೇಕಾಗ್ತದೆ. ಅಂದ್ರೆ ಅದು ಮೂತ್ರ ಆತು ಮೂತ್ರ ದಾಟಿ ಹೋಗ್ಬೇಕು, ಸಗಣಿ ಹಾಕ್ತೀವೋ ಆಗಿಂದಾಗ ಸಗಣಿ ತೆಗಿಬೇಕು. ಮತ್ತ ಮನಿ ತೊಳೆಯೋದಿನ ಏನಿದ್ರು ಮುಂಜಾನೆ ಮುಂಜಾನೆ ತೊಳೆದ್ರೆ ಮಧ್ಯಾಹ್ನ ತನಕ ಅಂದ್ರೆ ಒಣಕೊಂತಾವು, ಹೆಚ್ಚಿನ ಪ್ರಮಾಣದೊಳಗೆ ಅಲ್ಲಿ ಹಸಿ ಇರಲಾರ್ದಂಗ ನಾವು ನೋಡ್ಕೋಬೇಕಾಗ್ತದೆ. ಇದು ಮೊದಲೇದು. ಎರಡನೇದೇನು ಅಂದ್ರೆ ದನದ ಮನಿ ಹೊರಗಡೆ ಏನದಲ್ಲ ಕೊಟ್ಟಿಗೆಯ ಹೊರಗಡೆ ಎಲ್ಲಿಯೂ ನೀರ್ ನಿಂತಿರ್ಲಾರ್ದಂಗ ನೀರ್ ಹರಿದು ಹೋಗುವಂಗ ನೋಡ್ಕೋಬೇಕು. ಕೊಳಚಿ ಕೊಚ್ಚಾತು ಅಂದ್ರೆ ನೊಣ ಹೆಚ್ಚಿಗೆ ಆಗ್ತಾವು, ಸೊಳ್ಳೆಗಳು ಹೆಚ್ಚಿಗೆ ಆಗ್ತಾವು, ಮತ್ತು ಉಳಿದೆಲ್ಲ ಹುಳ ಹುಬ್ಬಳಿನೂ ಹೆಚ್ಚಿಗೆ ಆಗಿರ್ತಾವು. ಅದಕ್ಕಂತ ಹೇಳಿ ಸುತ್ತಮುತ್ತಲು ಸ್ವಚ್ಛವಾಗಿರ್ತಕ್ಕಂತಹ ವ್ಯವಸ್ಥೆಯನ್ನ ನಾವು ಮಾಡಿರ್ಬೇಕು. ಎಲ್ಲರೂ ನೀರ್ ನಿಂದ್ರಾಕತೈತಿ, ನೀರ್ ದಾಟಿಸ್ರಿ, ಅಲ್ಲಿ ಅಗ್ನಿ ಕೊಟ್ಟಿಗೆ ಸುತ್ತಮುತ್ತಲೂ ಹೊಲಸಿರ್ಲಾರ್ದಂಗೆ ನೋಡ್ಕೋಬೇಕು. ಸ್ವಚ್ಛತೆ ಎಲ್ಲಾ ಕಡೆನೂ ಇಂಪಾರ್ಟೆಂಟ್ ರೀ, ಇದನ್ನ ನಾವು ನೋಡ್ಕೋಬೇಕಾಗ್ತೈತಿ. ಮುಂದೆ ಅಂತ ಜಗದಾಗ ದನ ನಿಂದಿರ್ಲಿಕ್ಕೆ ಶುರುವಾಗು ಅಂತಂದ್ರೆ ಏನಾಗ್ತೈತಿ, ಒಳಗ ಸಗಣಿ ಉಚ್ಚಿ ಮಿಕ್ಸ್ ಆಗಿ ಅಲ್ಲೇ ರಾಡಾಗಿರೋದು. ಹಂಗಿತ್ತಪ್ಪ ಅಂತಂದ್ರೆ ದನ ಕುಂತು ಎದ್ದು ಮಾಡ್ತಾವಲ್ಲ ಅದ್ರಾಗ ಕೆಸಲ ಆ ರಾಡಿಯೊಳಗೆ ಹೋಗಿ ಕೆಸಲ ಬಾವು ಬರೋದು, ಆಮೇಲೆ ರಾಡಿಯೊಳಗನ ಖಾಯಂ ನಿಂದಿರೋದ್ರಿಂದ ಅದರದ್ದು ಬಣಸ ಏನಿರ್ತಾವೋ ಅವು ಕೊಳೆಯೋದು, ಕಾಲಿಗೆ ಬಣಸಿಂದ ರೋಗ ಬರೋದು, ಇಂಥವೆಲ್ಲ ಬರೋ ಚಾನ್ಸಸ್ ಬಹಳ. ಆಮೇಲೆ ಹೊರಗಡೆಯಿಂದ ಸೊಳ್ಳೆ ನೊಣ ಆಮೇಲೆ ಉಳಿದೆಲ್ಲವೂ ಬಂದು ಮೈ ಮೇಲೆ ಕೂತು ಕಡಿದು ಹಿಂಗಾಗಿ ಬಹಳಷ್ಟು ಪ್ರಾಣಿಗಳಿಗೆ ತ್ರಾಸ. ಅವು ಅಂಥ ಪ್ರಮಾಣದ ತ್ರಾಸ ಇದ್ದಾಗ ಚಂದಾಗಿ ಊಟ ಮಾಡ್ಬೇಕು, ಹಾಲು ಕೊಡಬೇಕು, ಇದನ್ನ ಮಾಡ್ಬೇಕು ಅನ್ನೋದು ಬಹಳ ತ್ರಾಸ ಆಗತ್ತೆ. ಅವ್ಕೆ ಹಾಲು ಕಡಿಮೆ ಆಗೋ ಚಾನ್ಸ್ ಇರ್ತಾವ. ನಾವು ಇವು ಯಾವುದೇ ರೀತಿಯ ಹೊಲಸು ಹೊರಗಿರ್ಲಾರ್ದಂಗೆ ನೋಡ್ಕೋಬೇಕು. ಮಳೆಗಾಲ ದಿವಸದಾಗ ಏನು ಮಳೆ ಹೊರಗಿಂದ ಬರ್ತಿರ್ತೈತಿ, ಒಂದು ಛಾವಣಿಯಿಂದ ತಳಗ ನೀರು ಸೋರ್ತಿರಬಹುದು, ಹೊರಗಡೆ ನಾವು ಗಂಟು ಅದನ್ನ ಹಾಕಿ ಮ್ಯಾಲೆ ಕಟ್ಟಿರ್ತಾರೆ ಸಹ ರೈತರು ಎಲ್ಲರೂ ಏನು ಚಲೋ ಮನೆಯೊಳಗೆ ಕಟ್ತಾರೆ ಅಂತಲ್ಲ, ಅಲ್ಲಿ ಏನಾಗ್ತೈತಿ ಅಂದ್ರೆ ಅದರೊಳಗಿಂದ ನೀರು ತಳಗ ತಳಗ ಬೀಳೋದು, ಅಥವಾ ಮನಿ ಹೆಂಗಿರ್ತೈತಿ ಅಂದ್ರೆ ಆಜುಬಾಜುಕಿಂದ ಮಳಿ ಹನಿ ಒಳಗೆ ಬಂದು ದನದ ಮೈ ಮೇಲೆನೆ ಬೀಳೋದು, ಇಂಥವೆಲ್ಲ ಭಾಳ ಆಗ್ತಿರ್ತವೆ. ಅದಕ್ಕಂತ ಹೇಳಿ ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲ ಏನ್ ಮಾಡ್ರಿ, ಮೊದಲ ಒಂದು ಪ್ಲಾಸ್ಟಿಕ್ದು ಮೇಲ್ಗಡೆ ಪದಕೆ ಹಾಕಿ ಅದ್ರ ಮೇಲೆ ನೀವು ಅದಕ್ಕೆ ದಂಟಿಂದು ಮತ್ತೊಂದು ಆ ಹೂವು ಅಥವಾ ಮತ್ತೊಂದು ಏನೇನು ಹಾಕ್ತಾರೆ ರೈತರು ಅದನ್ನ ಹಾಕೊಂಡ್ಬಿಟ್ರೆ ಒಳಗಡೆ ಹನಿ ನೀರು ಬೀಳಂಗೆ. ಮತ್ತು ಮಳೆಗಾಲ ಹೆಚ್ಚಿಗೆ ಇದ್ದಾಗ ಬಾಜುಕಿನ ಏನು ಒಳಗಿಂದ ನೀರು ಬರ್ತಿರ್ತೈತಿ, ಅಲ್ಲಿ ಏನಪ್ಪ ಅಂದ್ರೆ ಒಂದು ಏನರ ಟಾರ್ಪೋಲಿನ್ ಮತ್ತೊಂದು ಕಟ್ಕೊಂಡ್ರೆ ಒಳಗಡೆ ಜೋರ್ ಗಾಳಿನೂ ಬರೋದಿಲ್ಲ ಮತ್ತು ನೀರು ಬರೋದು ಮತ್ತು ಹುಳ ಬರೋದು ಕಡಿಮೆ. ಹಿಂಗೆ ನಾವು ಕೊಟ್ಟಿಗೆಯನ್ನು ಮಾಡಿ ಇಟ್ಕೋಬೇಕು. ಮತ್ತೆ ತಾವು ಕೊಟ್ಟಿಗೆ ನಿರ್ವಹಣೆ ಬಗ್ಗೆ ಏನ್ ತಿಳಿಸ್ತಾ ಇದ್ದೀರಲ್ಲ, ದನಗಳು ಯಾವ ರೀತಿ ನಿಂದಿರ್ಬೇಕು, ಮತ್ತೆ ಜಾಸ್ತಿ ಅದರ ಕೊಟ್ಟಿಗೆಯಲ್ಲಿ ಮತ್ತೆ ಅವಕ್ಕೆ ಒಂದಕ್ಕೊಂದು ಹತ್ತದು ಹಂಗ ಹಾಕೋತದಲ್ರಿ, ಅಂತ ಸಂದರ್ಭದಲ್ಲಿ ಕೊಟ್ಟಿಗೆಯಲ್ಲಿ ಜಾಗದ ವ್ಯವಸ್ಥೆ ಯಾವ ರೀತಿ ಮಾಡ್ಬೇಕಂತೀರಿ? ನಾವು ಹೇಳೋದೇನು ಅಂದ್ರೆ, ಒಂದು ದನದಿಂದ ಇನ್ನೊಂದು ದನಕ್ಕೆ 3-4 ಫೂಟಿನ ಅಂತರ ಇಟ್ಟು ಕಟ್ಟಬೇಕು ಅಂತ. ಅಂದ್ರೆ ಅವಕ್ಕೆ ಕೂಡ್ಲಿಕ್ಕೆ, ಏಳಲಿಕ್ಕೆ, ಅಕ್ಕಪಕ್ಕ ಸರಿದಾಡ್ಲಿಕ್ಕೆ ಅದು ಸಾಕಷ್ಟು ವ್ಯವಸ್ಥೆ ಇರ್ತದೆ. ಈಗ ಅಗ್ದಿ ಸಮೀಪ ಕಟ್ಟಿದ್ರೆ ಒಂದ್ರ ಮೇಲೆ ಒಂದು ಕೂಡುದು ಅಥವಾ ಒಂದನ್ನೊಂದು ತುಳಿಯೋದು ಇವೆಲ್ಲ ತರ 5-6 ಫೂಟ್ ಗಟ್ಟಲೆ ನಾವು ಅಗಲ ಮಾಡಿದ್ರೆ ಅವು ದನ ಉಲ್ಟಾ ನಿಂತು ಮೇವೆಲ್ಲಿ ಹಾಕ್ತಿವಲ್ಲ ಆ ಗ್ವಾಗ್ಲಿ ಒಳಗನ ಸಗಣಿ ಹಾಕುದು ಅದನ್ನೆಲ್ಲ ಮಾಡುತ್ತಾನೆ. ಅದಕ್ಕಂತ ಹೇಳಿ 3-4 ಫೂಟ್ ಅಂತರದೊಳಗ ದನಗಳನ್ನ ನಾವು ಯಾವಾಗ ಕಟ್ತೀವಲ್ಲ ಅವಾಗ ಅವು ಕಂಫರ್ಟೇಬಲ್ ಆಗಿಯೂ ಇರ್ತಾವು, ಸ್ವಚ್ಛತೆಯೂ ಹೆಚ್ಚಿನ ಪ್ರಮಾಣದೊಳಗೆ ಮೇಂಟೈನ್ ಮಾಡ್ಕೊಂಡು ಹೋಗ್ಬಹುದು, ಮತ್ತೆ ಒಂದಕ್ಕೊಂದು ಹಾದಾಳೋದನ್ನು ಕಡಿಮೆ ಆಗ್ತದೆ. ಇನ್ನು ಮಳೆಗಾಲದಲ್ಲಿ ಈ ಕರುಗಳನ್ನ ಯಾವ ರೀತಿ ನೋಡ್ಕೋಬೇಕಂತೀರಿ? ಈ ಕರ ಸಣ್ಣ ಪ್ರಾಣಿ ಅಂದ್ರೆ 35-40 ಕಿಲೋ ಹುಟ್ಟಿ ಒಂದ್ ತಿಂಗಳ 2 ತಿಂಗಳ ಹಂಗ. ನಮ್ ಕುರಿ ಆಡು ಇವು ಸುದಾ 30-40 ಕೆಜಿ ತೂಕದ್ದು. ಹೊಸ್ತಾಗಿ ಹುಟ್ಟಿದ್ದು ಪ್ರಾಣಿಗಳಾಗ್ಲಿ ಇವು ಕುರಿ ಆಡುಗಳಾಗ್ಲಿ ಇವಕ್ಕ ನೀರಿನ ಕಂಡ್ರ ಆಗಿ ಬರ್ತಿರೋದಿಲ್ಲ. ಎಲ್ಲಿ ಮಳಿ ಹೆಚ್ಚಿಗೆ ಆಗಕತ್ತಿ ಎಲ್ಲೆಲ್ಲ ಹೋಗಿ ತಳಸ್ಕೊಂಡಿರೋದು ಅಂದ್ರೆ ಮಳಿ ಬಡಿಲಾರ ಹಂಗ. ಮತ್ತ ಹಸಿ ಇದ್ದದ ಮೇವು ತಿನ್ನಂಗಿಲ್ಲ, ಇವೆಲ್ಲ ತ್ರಾಸು ಕುರಿಯೊಳಗಿರ್ತಾವ. ಕರದ ವ್ಯವಸ್ಥಾದಾಗ ಅದು ಕರ ಆಟ ಹೋಗಿ ಹುಟ್ಟತಿ, ಕಡೆ ಇರತಕ್ಕಂತ ತೇವಾಂಶ, ವಾತಾವರಣದ ತೇವಾಂಶ, ಮತ್ತ ಅಲ್ಲಿ ಇರ್ತಕ್ಕಂತ ಹೆಚ್ಚಿನ ಮಳಿ ಬೀಳೋದ್ರಿಂದ ನೆಲ ಎಲ್ಲ ಹಸಿ ಆಗೋದು. ಇಂಥದ್ರೊಳಗ ಅದು ಹೊಸ್ತಾಗಿ ಹುಟ್ಟಿದ ಕರು ಏನಾದ್ರೂ ಅಲ್ಲಿ ನಾವು ಇಡ್ಲಿಕ್ಕೆ ಶುರು ಮಾಡ್ತೀವಿ ಅಂದ್ರ ಅದಕ್ಕ ಥಂಡಿ ಹತ್ತಬಹುದು ಒಂದೇದ್ದು. ಎರಡನೇದ್ದು ಅದಕ್ಕ ನ್ಯೂಮೋನಿಯಾ ಅಂದ್ರೆ ಶ್ವಾಸಕೋಶದ ರೋಗಗಳು ಬರೋದು, ಇದೆಲ್ಲ ಆಗೋದು ಹೆಚ್ಚಿಗೆ. ಅದಕ್ಕಂತ ಹೇಳಿ ಕರುಗಳನ್ನ ಸಾಕಬೇಕಾದಾಗ ಮುಖ್ಯವಾಗಿ ಮಾಡಬೇಕಾದ ಮೊದಲನೇ ಕೆಲಸ 1/2 ತಾಸಿನೊಳಗನ ದಿನದ ಹಾಲನ್ನು ಕುಡಿಸ್ರಿ. ಎರಡನೇದ್ದು ಎಲ್ಲಿ ಬೆಚ್ಚಗೆ ಇಡಬೇಕು ಅಂತ ಹೇಳ್ತೀವಿ. ಮೈ ಮ್ಯಾಲ ಬೇಕಂದ್ರೆ ಬೆಚ್ಚನೆ ಒಂದು ಹೊದಿಕೆ ಹಾಕಿ ಇಟ್ಟರೂ ಹರ್ಕತ್ತಿಲ್ಲ. ಮೊದಲನೇ ಒಂದು 15-20 ದಿವಸ ಎಷ್ಟೋ ಸಾರಿ ಹುಟ್ಟಿ ಒಂದು ತಿಂಗಳದೊಳಗೆ ಕರ ಸಾಯೋದು ಯಾಕಂದ್ರೆ ಒಂದು ಗಿಣದ ಹಾಲು ಸಿಗಂಗಿಲ್ಲ. ಎರಡನೇದಿಂತ ಮಳೆಗಾಲ ಸಿಕ್ಕಾಪಟ್ಟೆ ಇದ್ದಾಗ ಹೆಚ್ಚಿನ ಮಳೆಗಾಲ ಎಲ್ಲಿ ಸಿಗ್ತೈತಿ ಅಂತ ಜಗದೊಳಗ ನ್ಯೂಮೋನಿಯಾ ಅಂದ್ರೆ ಶ್ವಾಸಕೋಶದ ರೋಗ ಆಗಿ ಸಾಯೋದು ಹೆಚ್ಚಿನ ಪ್ರಮಾಣದಾಗಿರ್ತದೆ. ಮೂರನೇ ಕಾರಣ ಏನು ಅಂದ್ರೆ ಜಂತು ಹೆಚ್ಚಿಗೆ ಇರೋದ್ರಿಂದ ಹೊಟ್ಟೆಯೊಳಗೆ ಜಂತಿನ ಔಷಧಿ ಒಂದು ಸರಿಯಾಗಿ ಕೊಟ್ಟು ಸಾಕಿದ್ರೆ ಕರುಗಳು ಚೆನ್ನಾಗಿ ಬೆಳಿತಾವು, ಅವಕ್ಕೇನು ಆಗುದಿಲ್ಲ. 1.5-2 ತಿಂಗಳ ಮ್ಯಾಲಿನ ವಾರ ಅಂದ್ರೆ ಅವಕ್ಕೇನು ಥಂಡಿ ಗಿಂಡಿ ಅದ್ರ ಮೇಲೆ ಬಹಳಷ್ಟು ಪರಿಣಾಮ ಅದ್ರ ಮೇಲೆ ಮಾಡಲ್ಲ. ಈ ಕಾಳಜಿ ನಾವು ಮಾಡ್ಬೇಕಾಗ್ತದೆ. ಈ ದನಕರುಗಳನ್ನ ಹೊರಗಡೆ ಮೇಲೆ ಏನ್ ಬಿಡ್ತಾರಲ್ರಿ, ಅವಾಗ ಏನಾದ್ರೂ ವಿಶೇಷ ಪಾಲನೆ ಅದು ಮಾಡ್ಬೇಕಂತೀರಿ? ಹೌದ್ರಿ, ಈಗ ಹೊರಗಡೆ ಮಳಿ ಆಗಿರ್ತೈತಿ, ಎಲ್ಲಾ ಕಡೆ ರೋಜನೆಯಾಗ ಅಡ್ಡಾಡ್ಬೇಕು. ಮತ್ತೆ ಎಲ್ಲಿ ಯಾವ ಮೇವು ಸಿಗ್ತೈತೆ ಅದನ್ನ ತಿನ್ಬೇಕು. ಎಷ್ಟೋ ಸತಿ ನಮ್ಮ ರೈತರು ಏನ್ ತಿಳ್ಕೊತಾರ ಅಂದ್ರೆ, ಏ ಮಳೆಗಾಲ ಬಂತು ಬೇಕಾದಷ್ಟು ಹೊರಗೆ ಹುಲ್ಲು ಐತಿ ಮೇವು ಐತಿ ತಿಂತಾವು ಆರಾಮ ಇರ್ತಾವು, ಏನು ಕಾಳಜಿ ಮಾಡೋ ಕಾರಣ ಇಲ್ಲ. ಬಹಳ ತಪ್ಪು ಕಲ್ಪನೆ. ಗಾಡಿಯೊಳಗೆ ಅಡ್ಡಾಡಬೇಕಾದ್ರೆ ಗೊರಸು ಅಂತ ಏನು ಕರಿತೀವಿ, ಆ ಗೊರಸು ಗಾಡಿಯೊಳಗೆ ಅಡ್ಡಾಡೋದ್ರಿಂದ ಎಷ್ಟೋ ಸಾರಿ ಕುಂಟು ರೋಗ ಕುಂಟುಗೊಂತನೇ ಅಡ್ಡಾಡ್ತಿರ್ತಾವ ಮಳೆಗಾಲದಾಗ. ಯಾಕಂದ್ರೆ ಅದು ಗಾಡಿಯೊಳಗೆ ಸಿಗಬಿದ್ದ ಅಲ್ಲೇ ಎಲ್ಲ ಕ್ರಿಮಿಗಳಿಗೂ ಅವು ಎಲ್ಲ ಕೂಡಿಕೊಂಡು ಅಲ್ಲಿ ಇನ್ಫೆಕ್ಷನ್ ಆಗಿ ಸೋಂಕು ತಲುಗಿ ಅವಕ್ಕೆ ರೋಗ ಉಲ್ಬಣಿಸ್ತೈತಿ, ಕಾಲು ಇದಾಕ ಬರುದಿಲ್ಲ, ಕುಂಟುಗೊಂತ ಅಡ್ಡಾಡ್ತಾವು. ಅದರಿಂದಾಗಿ ಮುಂದೆ ಪ್ರೊಡಕ್ಷನ್ ಅಂತ ಏನ್ ಹೇಳ್ತೀವಿ ಉತ್ಪಾದನಾ ಇದು ಸುದ್ಧ ಕಡಿಮೆ ಆಗಿಬಿಡ್ತೈತಿ. ಅದಕ್ಕಂತ ಹೇಳಿ ಹಾಲಿನ ಉತ್ಪಾದನೆ ಇರಲಿ, ಮಾಂಸದ ಉತ್ಪಾದನೆ ಇರಲಿ, ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳೋದು ನಮ್ಮ ಜವಾಬ್ದಾರಿ. ದನ ಒಳಗೆ ಬರೋ ಮತ್ತು ಹೊರಗೆ ಹೋಗೋ ಜಾಗ ಏನೈತೆ ಅದು ಬಾಗಲದಿಂದ ಹೊರಗೆ, ಅಲ್ಲೇ 1-1.5 ಫೂಟ್ ತೆಗ್ಗು ಮಾಡಿ ಒಂದು 5-6 ಫೂಟ್ ಉದ್ದಿಟ್ಟು ಕೆಳಗೆ ನೀರು ಇಳಿಬಾರದು ಅಂತ ಹಂಗೆ ಕಾಂಕ್ರೀಟ್ ಮಾಡಿ ಅಲ್ಲಿ ಏನಂತಂದ್ರೆ ನೀರು ಹಾಕಿ ಸೋಂಕು ನಿವಾರಕ ದ್ರಾವಣವನ್ನು ಅದರೊಳಗೆ ಹಾಕಬೇಕು. ಅಂದ್ರೆ ಈ ಪ್ರಾಣಿಗಳು ಒಳಗಡೆ ಹೋಗ್ಬೇಕಾದ್ರೆ ಹೊರಗೆ ಬರಬೇಕಾದ್ರೆ ಆ ಆಂಟಿಸೆಪ್ಟಿಕ್ ಇರ್ತೈತಿ, ಅದರ ಕಾಲಿಡ್ತಾವು ಹೊರಗೆ ಹೋಗ್ತಾವು, ಕಾಲಿಟ್ಟು ಒಳಗೆ ಬರ್ತಾವು, ಕಾಲು ಸ್ವಚ್ಛ ಆಗ್ತೈತಿ, ಮತ್ತೆ ಅಲ್ಲಿ ಏನು ಯಾವುದೇ ಸೋಂಕು ಆಗಲಾರ್ದಂಗ ನಾವು ಆಳು ಕುರಿ ಮತ್ತು ಆಕಳ ಎಲ್ಲಿನೂ ಹುಡ್ಕೋಬಹುದು. ಹಿಂಗಾಕು ಅಂದ್ರೆ ಅದಕ್ಕೆ ಯಾವುದೇ ರೀತಿಯ ಪ್ರಾಬ್ಲಮು ಆಗೋದಿಲ್ಲರಿ. ಆಮೇಲೆ ಅದ್ರ ನೀರು ಏನೈತೆ ಅದು ಔಷಧದ ನೀರು ವಾರಕ್ಕೆ ಒಂದು ಸತ್ತೆ ಬದಲು ಮಾಡಬೇಕು. ಮೇವು ಹಸಿ ಇತ್ತಂದ್ರೆ ಯಾವುದೇ ದನ ತಿನ್ಲಿಕ್ಕೆ ಲೈಕ್ ಮಾಡಬಹುದು. ನಮ್ಮ ಆಕಳ ಎಮ್ಮಿಗೂ ಸುದ್ಧ ಮಳೆಯಿಂದ ಏನ್ ತೊಯ್ದಿರ್ತೈತೆ ಅದು ಮೇವು ಅದನ್ನು ಸುದ್ಧ ತಿನ್ನಾಕ ಅವು ಲೈಕ್ ಮಾಡಬಹುದು. ಅದಕ್ಕಂತ ಹೇಳಿ ಸಾಧ್ಯದಷ್ಟು ಮಧ್ಯಾಹ್ನ ತನಕ ಅಂದ್ರೆ ಮುಂಜಾನೆ ಹೊತ್ತಿನೊಳಗೆ ಇಬ್ಬನಿ ಇರ್ತೈತಿ ಚಳಿಗಾಲದಾಗ, 11 ಮೇಲೆ ನಾವು ಹೊರಗೆ ಬಿಟ್ರೆ ಚಳಿಗಾಲ ಮತ್ತು ಈ ಮಳೆಗಾಲದಾಗ ಅದು ಮೇವು ಒಣಗಿರ್ತೈತಿ. ಅಂತ ಒಣಗಿದ ಮೇವನ್ನ ಅಂದ್ರೆ ಹಸಿ ಇರಲಾರದ ಮೇವನ್ನ ತಿನ್ಲಿಕ್ಕೆ ಆಡು ಕುರಿ ಮತ್ತು ಮಾಕಳ ಎಮ್ಮೆ ಆಳ ಲೈಕ್ ಮಾಡ್ತಾವು. ಹಂಗ ಮಾಡಿ ತಿನ್ನಿಸೋದು ಬಹಳ ಚಲೋ. ಇನ್ನು ಈ ಕುರಿ ಹಾಗೂ ಆಡುಗಳ ಪಾಲನೆ ಮಳೆ ಇರುವಾಗ ಯಾವ ರೀತಿ ಮಾಡ್ಬೇಕಂತೀರಿ? ಈ ಹೊರಗಡೆ ಹೋಗಿ ಮೇಯೋ ಅಂತ ಈ ಪ್ರಾಣಿಗಳು ಎಲೆಯ ಮೇಲೆ ಯಾವಾಗ ನೀರಿರ್ತದೆ, ಇಬ್ಬನಿಯ ನೀರಿರ್ಬಹುದು ಅಥವಾ ಮಳೆಯ ನೀರಿರ್ಬಹುದು, ಇಂತಹದ್ದಿದ್ದಾಗ ಅದನ್ನ ಅವು ತಿನ್ಲಿಕ್ಕೆ ಮನಸ್ಸು ಮಾಡುವುದಿಲ್ಲ. ಹಿಂಗಾಗಿ ಹೊರಗಡೆ ಎಷ್ಟು ಹಸಿರು ಇದ್ರು ಕುರಿ ಮತ್ತು ಆಡು ಉಪವಾಸ ಬರೋ ಚಾನ್ಸಸ್ ಬಹಳ ಮನೆಗೆ. ಹಿಂಗಾಗಿ ಮಳೆಗಾಲದೊಳಗೆ ಹೊರಗೆ ತಿಂದು ಬಂದವ ಅಂತ ಅನ್ನೋದನ್ನ ನೋಡ್ಲಿಕ್ಕೆ ಹೋಗ್ಬೇಡ್ರಿ. ಒಳಗಡೆ ಬಂದ ಮೇಲೂ ಸಹ ಅವುಗಳಿಗೆ ತಿನ್ಲಿಕ್ಕೆ ಒಣ ಮೇವು ಇರಬಹುದು, ಹಸಿರು ಮೇವು ಇರಬಹುದು. ತಿರುಗಿ ಬಂದ ಮೇಲೆ ಮೇಯ್ದು ಹೊರಗಡೆ ಬಂದ ಮೇಯ್ದು ತಿರುಗಿ ಬಂದ ಮೇಲೆ ಅಲ್ಲೇ ನೀವು ಒಳ್ಳೆ ಆಹಾರವನ್ನ ಕೊಟ್ರಿ. ಹಿಂಗಾಗೋದ್ರಿಂದ ಅವುಗಳಿಗೆ ಸರಿಯಾದ ಆಹಾರ ಸಿಗ್ತದೆ. ಅಂದ್ರೆ ನಾವು ಒಳಗಡೆ ಏನ್ ಹಾಕ್ತೀವಿ ಹಸಿರು ಮೇವು ಇರಬಹುದು, ಆದ್ರೆ ಹೊರಗಡೆ ಹಸಿ ಇರಬಾರ್ದು. ಇದನ್ನ ನಾವು ನೋಡ್ಬೇಕು. ಒಂದೇದ್ದು ಎರಡನೇದ್ ಏನಪ್ಪ ಅಂದ್ರೆ ಚಿಕ್ಕದಾಗಿ ಕತ್ತರಿಸಿ ಹಾಕ್ರಿ ನೀವು ಯಾವಾಗ್ಲೂ ಆಡಿಗೆ ಕುರಿಗೆ ಆಕಳ ಎಣ್ಣೆ ಒಂದೂವರೆಯಿಂದ 2 ಇಂಚು ಉದ್ದ ಇರ್ತಕ್ಕಂತ ಹಸಿರು ಮೇವು ಒಣ ಮೇವು ಅವುಗಳಿಗೆ ಅಲ್ಲಿ ಬಂದು ಕೂಡಲೇ ತಿನ್ಲಿಕ್ಕೆ ಹಾಕ್ರಿ. ಆಮೇಲೆ ಅಲ್ಲಿ ಒಳಗಡೆ ಅವುಗಳಿಗೆ ನೀರಿನ ವ್ಯವಸ್ಥೆ ಇಟ್ರಿ. ಹೊರಗಡೆ ನೀರು ಕುಡಿದಿರ್ಲಿಕ್ಕಿಲ್ಲ, ಒಳಗಡೆ ಬಂದ ಮೇಲೆ ಅವು ಚೆನ್ನಾಗಿರೋ ನೀರನ್ನು ಕುಡಲಿಕ್ಕೆ ಸಿಗಬೇಕು. ಇದನ್ನ ನಾವು ಕಾಳಜಿ ಮಾಡಬೇಕಾಗ್ತದೆ. ಮತ್ತೆ ಅವು ಆಕಳ ಮನೆ ಇರಲಿ ಎಮ್ಮೆ ಮನೆ ಇರಲಿ ಅಥವಾ ಈ ಕುರಿ ಆಡುಗಳ ಮನೆ, ಅಲ್ಲಿ ಏನಪ್ಪ ಅಂದ್ರೆ ಒಳಗಡೆ ಯಾವುದೇ ಹೊರಪರಾವಲಂಬಿಗಳು ಇರಬಾರದು ಅಂತ ಹೇಳ್ತೀವಿ. ಅಂದ್ರೆ ಇವು ಉಂಡಿ ಸೊಳ್ಳೆ ನೊಣ ಇಂಥವೆಲ್ಲ ಬಂದು ಬಂದು ಬಂದು ಮೈ ಮೇಲೆ ಕೂತ್ಕೊಂಡು ಕಡಿಯುವಂತಹದ್ದು ರಸ್ತವನ್ನು ಇರತಕ್ಕಂಥವು. ಅಂದ್ರೆ ಕೊಟ್ಟಿಗೆ ಒಳಗೂ ಇರಬಾರದು, ದನಗಳ ಮೈ ಮೇಲೇನೂ ಇರಬಾರದು. ಈ ರೀತಿ ನಾವು ಕುರಿ ಆಡ್ ನಾವು ಸಾಕೊಂಡು ಹೋದ್ರೆ ರೋಗ ಕಡಿಮೆ ಆಗ್ತೈತಿ, ಮತ್ತೆ ನ್ಯುಮೋನಿಯಾದಂತಹ ರೋಗಗಳು ಕಡಿಮೆ ಆಗ್ತಾವು, ಮತ್ತೆ ಅದರ ತಿನ್ನೋದು ಉಣ್ಣೋದು ಸಾಕಷ್ಟು ಇರೋದ್ರಿಂದ ಮಾಂಸದ ಬೆಳವಣಿಗೆ ತುಂಬಾ ಚೆನ್ನಾಗಾಗ್ತದೆ. ಈ ರೀತಿ ನಾವು ನೋಡ್ಕೋಬೇಕು. ಕುರಿ ಮತ್ತೆ ಆಡುಗಳು ಹೆಚ್ಚಾಗಿ ಗಿಡಗಳ ತೊಪ್ಪಲ ಅದೆಲ್ಲ ತಿನ್ಲಿಕ್ಕೆ ನೋಡ್ತಿರ್ತಾವಲ್ರಿ, ಮತ್ತೆ ಅಂತ ಸಂದರ್ಭದಾಗ ಅದನ್ನು ತಂದಿಡ್ಬೇಕಂತೀರೇನ? ಹೌದ್ರಿ, ಈಗ ಆಳುಗಳಂತೂ ಎಲ್ಲಾ ಗಿಡನು ತಿಂತಾವು, ಹಳ್ಳಿ ಮುಟ್ಟದ ಗಿಡ ಇಲ್ಲ ಅಂತ ಹೇಳ್ತೀವಿ. ಹಂಗ ಆಳುಗಳಿಗೆ ಬೇಕಾದಂತಹ ಆಹಾರ ಮುಂಜಾನೆ ಹೊತ್ತಿನೊಳಗ ಅಂದ್ರೆ ಮಳೆ ಇರಲಾರದ ಹೊತ್ತಿನೊಳಗ ಅವುಗಳನ್ನ ಗಿಡಗಳಿಂದ ಕತ್ತರಿಸಿ ತಂದು ಜೋತು ಬಿಡ್ಬೇಕ್ರಿ, ಮ್ಯಾಲೆ ಕಟ್ಟಿ ತಳಗ ಉಪಚಿಗೋ ಹಂಗ. ಈಗ ಕುರಿ ಮೇಯೋ ಪದ್ಧತಿನ ಬೇರೆ, ಆಳು ಮೇಯೋ ಪದ್ಧತಿನ ಬೇರೆ. ಈ ಆಳು ಏನಂದ್ರೆ ಕಾಲ್ ಮ್ಯಾಲೆ ಎತ್ತಿ ತಿನ್ಬೇಕು ಅನ್ನಿಸ್ತಿತ್ತು, ಅದಕ್ಕೆ 3 ಫುಟ್ 4 ಫುಟ್ ಮ್ಯಾಲೆ ಇದ್ದು ತಿನ್ಲಿಕ್ಕೆ ಲೈಕ್ ಮಾಡ್ತಾರೆ. ಈ ಕುರಿ ಏನೈತಿ ನೆಲಕ್ಕೆ ಹಚ್ಚಿ ಮೇಯ್ತೀನಿ ಅಂತ. ಸ್ಪೆಷಲಿ ಆಡು ಯಾರು ಸಾಕ್ಯಾರ ಅವುಗಳಿಗೆ ಗಿಡ ಮರಗಳದ್ದು ತಪ್ಪಲು ಏನೈತಿ ಅದನ್ನ ತಂದಿರ್ಬೇಕು. ಮತ್ತೆ ಕುರಿಗಳಿಗೂ ಹಂಗ ಇಟ್ಟರೆ ಅವು ಸುದ ಖುಷಿನೇ ತಿಂತಾವ. ಈ ದನಗಳ ಪಾಲನೆ ಪೋಷಣೆ ಬಗ್ಗೆ ಅಂತ ಅವ್ರು ತಿಳಿಸಿದ್ರಲ್ಲ, ಅದೇ ರೀತಿ ಮಿಶ್ರ ತಳಿ ಹಸುಗಳ ಪಾಲನೆ ಪೋಷಣೆ ಯಾವ ರೀತಿ ಮಾಡ್ಬೇಕು? ಮಳೆಗಾಲದಾಗ ಆಗಲಿ ಬೇಸಿಗೆಯಲ್ಲಿ ಆಗಲಿ ಅದರ ಬಗ್ಗೆ ಕಾಳಜಿ ವಹಿಸ್ಬೇಕಾಗತ್ತಲ್ರಿ? ಹೌದ್ರಿ, ಏನಾಗ್ತದೆ ಇದು ನಮ್ಮ ಎಮ್ಮಿ ಮತ್ತ ಈ ನಮ್ಮ ದೇಶಿ ಆಕಳುಗಳು ಏನದಾವು ಇವು ಬಹಳ ತರಡಿ ಇರ್ತಕ್ಕಂಥವ್ ಅಂತ ಹೇಳ್ತೇವೆ, ಗಟ್ಬಿಟ್ಟಿರ್ತಾವ. ನಮ್ಮ ಮಿಶ್ರ ತಳಿ ಆಕಳುಗಳು ಏನದಾವು ಬಹಳ ನಾಜುಕ್ ಸ್ವಭಾವದ್ದು, ನಾಜುಕ್ ಅದ್ರದ್ದು ಆರೋಗ್ಯ. ಈ ನಮ್ಮ ನೊಣ ಎಮ್ಮಿ ಮೇಲೆ ಕುಂತ್ರ ಅದಕ್ಕೇನಾಗೋದಿಲ್ಲ, ಆಕಳಕ್ಕೂ ಅಷ್ಟೇನು ತ್ರಾಸ ಆಗೋದಿಲ್ಲ ನಮ್ಮ ದೇಶಿ ಆಕಳಕ್ಕ. ಅಥವಾ ಸೊಳ್ಳೆ ಕಡಿಲಿಕ್ಕೂ ಇದು ತಡ್ಕೊಂತೈತಿ. ಆದ್ರ ಈ ಮಿಶ್ರ ತಳಿ ಆಕಳುಗಳು ಇಂಥವೆಲ್ಲ ಕಾಟ ಇದ್ದಾಗ ಹಾಲಿನ ಉತ್ಪಾದನೆ ಬಹಳ ಕಡಿಮೆ ಆಗಿಬಿಡ್ತೈತ್ರಿ. ಆಮೇಲೆ ಥೈಲೇರಿಯಸ್ ಅಂತ ಹೇಳಿ ಒಂದು ರೋಗನೂ ಬರ್ತೈತೆ. ಅದಕ್ಕೆ ಯಾವಾಗಲೂ ಯಾವುದೇ ಸೊಳ್ಳೆ ಪರಪರಾವಲಂಬಿಗಳು ಇರ್ಲಾರ್ದಂಗ ಆ ಪ್ರಾಣಿಗಳನ್ನ ನೋಡ್ಕೊಂಡಾಗ ಮಳೆಗಾಲದೊಳಗಾತು ಚಳಿಗಾಲದೊಳಗಾತು ಆರಾಮಾಗಿರ್ತಾವ. ಅದು ಯಾವುದೇ ಹೊರಗಿನ ಯಾವುದು ಅದಕ್ಕೆ ಡಿಸ್ಟರ್ಬೆನ್ಸ್ ಆಗಬಾರ್ದು ಅಂತ ಹೇಳ್ತೀವಿ. ಅಂದ್ರೆ ಯಾವುದೇ ರೀತಿ ತೊಂದರೆ ಆಗಬಾರದು. ಈ ರೀತಿ ನಾವು ಸಾಕಾಣಿಕೆ ಮಾಡಬೇಕಷ್ಟೇ. ಮತ್ತೆ ಅದಕ್ಕೆ ಆಹಾರ ಯಾವ ರೀತಿ ಕೊಡ್ಬೇಕಂತೀರಿ ಮಿಶ್ರ ತಳಿಗಳಿಗೆ? ಎಲ್ಲಾ ದನಗಳಿಗೂ ಒಂದೇ ರೀತಿಯ ಆಹಾರದ ನಿರ್ವಹಣೆ ನಾವು ಮಾಡಬೇಕಾಗ್ತೈತಿ. ಮಿಶ್ರ ತಳಿ ಆಕಳುಗಳಿಗೆ ಇವಕ್ಕ ಆದ್ರೂ ಆಯ್ತು ಹಸಿರು ಮೇವು ಒಣ ಮೇವು ಸಾಕಷ್ಟು ಪ್ರಮಾಣದೊಳಗ ಅವ್ಕೆ ತಿನ್ಲಿಕ್ಕೆ ಸಿಗ್ತಿರ್ಬೇಕು. ಮತ್ತೇನಪ್ಪ ಅಂದ್ರೆ ಪೋಷಣೆಯ ವ್ಯವಹಾರ ಬಂದಾಗ ಎಲ್ಲಾ ಪ್ರಾಣಿಗಳನ್ನ ನಾವು ಏನ್ ತಿನ್ಲಿಕ್ಕೆ ಹಾಕ್ಲಿಕ್ಕೆ ಅಂತ ವ್ಯವಸ್ಥೆ ಮಾಡ್ತೀವಿ. ಮಳೆಗಾಲದೊಳಗೆ ಮುಖ್ಯವಾಗಿ ಕೆಲವೊಂದು ವಿಶೇಷವಾಗಿ ಕಾಳಜಿ ಮಾಡ್ಬೇಕಾಗ್ತದೆ. ಸಂತೋಲನ ಆಹಾರ ಅಂತ ನಾವು ಕರಿತೀವಿ, ಅದಕ್ಕೆ ಬೇಕಾಗ್ತಕ್ಕಂಥ ವಸ್ತುಗಳು ಗೋವಿನ ಜೋಳ ಇರಬಹುದು, ಜೋಳ ಇರಬಹುದು, ಹಿಂಡಿ ಇರಬಹುದು, ಸೂರ್ಯಪಾನ ಹಿಂಡಿ, ಶೇಂಗಾ ಹಿಂಡಿ ಅಥವಾ ಹತ್ತಿಕಾಳು ಹಿಂಡಿ ಹಿಂಡಿ ಇರಬಹುದು ಅಥವಾ ತೌಳು ಇರಬಹುದು. ಇವನು ಏನಪ್ಪ ಅಂತಂದ್ರೆ ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲನ ಒಳ್ಳೆ ಜಾಗದೊಳಗ ಶೇಖರಿಸಿ ಇಡಬೇಕಾಗ್ತದೆ. ಇಲ್ಲ ಅಂದ್ರೆ ಏನಾಗ್ತೈತ್ರಿ, ಅಲ್ಲಿ ಏನರ ಬಹಳ ಹಸಿ ಆಗಬೇಕತ್ತೆ ಅಲ್ಲಿ ಜಗ ಅಥವಾ ತೇವಾಂಶ ಬಹಳ ಹೆಚ್ಚಿಗೆ ಆಗಿರ್ತೈತಿ ವಾತಾವರಣದಾಗ ಅಂದ್ರೆ ಅದಕ್ಕೆ ಆ ವಸ್ತುಗಳಿಗೆ ಬೂಸ್ಟ್ ಹತ್ತೋ ಚಾನ್ಸ್ ಇರ್ತದೆ. ಈ ಬೂಸ್ಟ್ ಬಂದದ್ದು ಅಂತ ವಸ್ತುಗಳನ್ನ ಪ್ರಾಣಿಗಳಿಗೆ ತಿನ್ನಿಸಬಾರ್ದು. ಅದಕ್ಕಂತ ಹೇಳಿ ಮೊದಲು ಅವನು ಕಾಯ್ದೆ ಇಟ್ಕೋಬೇಕು. ಆ ಬೂಸ್ಟ್ ಗೀಸ್ಟ್ ಬಂದಿದ್ರೆ ಅದು ಯಾವ್ದು ಹಾಳಾಗಿರ್ತೈತಿ ಅದು ವಸ್ತು, ಅದನ್ನ ತೆಗೆದು ಒಗೆದು ಒಳ್ಳೆ ಆಹಾರವನ್ನ ಮಾತ್ರ ನಮ್ಮ ಪ್ರಾಣಿಗಳಿಗೆ ತಿನ್ನಿಸ್ಬೇಕು. ಇದನ್ನ ಮುಖ್ಯವಾಗಿ ನಾವು ನೋಡ್ಬೇಕಾಗ್ತದೆ. ಇಲ್ಲ ಅಂತಂದ್ರೆ ಅದ್ರ ಹಾಲಿನ ಉತ್ಪಾದನೆ ಕಡಿಮೆ ಆಗ್ತೈತಿ, ಮತ್ತ ರೋಗಗಳಿಗೆ ತುತ್ತಾಗೋ ಚಾನ್ಸಸ್ ಬಹಳ ಇರ್ತದೆ. ಸಣ್ಣ ಮರಿಗಳು ಏನರ ತಿಂದ್ರೆ ಅಥವಾ ಆಡು ಕುರಿ ಅಂತವನ್ನ ತಿಂದ್ರೆ ಪ್ರಾಣಕ್ಕೆ ಸುದ್ಧ ಅಪಾಯ ಆಗೋ ಚಾನ್ಸಸ್. ಅದಕ್ಕಂತ ಹೇಳಿ ಇವುಗಳಿಗೆ ಸರಿಯಾಗಿರ್ತಕ್ಕಂಥದ್ದು ಪೂರ್ತಿ ಒಣಗಿದ್ದು ಬೂಸ್ಟ್ ಇರಲಾರ್ತಕ್ಕಂತ ಆಹಾರವನ್ನ ಅವುಗಳಿಗೆ ತಿಂಡಿ ಕೊಡಬೇಕು. ಈಗ ಒಣ ಮೇವು ಹಸಿರು ಮೇವು ನಾವು ಕೊಡ್ತಿರ್ತೀವಲ್ಲ, ಎಷ್ಟೋ ಸತಿ ಒಣ ಮೇವು ಸುದ್ಧ ಬೂಸ್ಟ್ ಬಂದಿರ್ತೈತಿ, ಕರೆ ಆಗಿರ್ತೈತಿ ಅಥವಾ ಹಸಿರಾಗಿ ಹೋಗ್ಬಿಟ್ಟಿರ್ತೈತಿ ಮೇಲೆಲ್ಲ. ಅಂತಹ ವಸ್ತುಗಳನ್ನ ಎಂದೂ ತಿನ್ಲಿಕ್ಕೆ ಹಾಕಬಾರ್ದು ಆ ಪ್ರಾಣಿಗಳು. ಇದನ್ನ ಮಾತ್ರ ನಾವು ಮುಖ್ಯವಾಗಿ ನೋಡಬೇಕಾಗ್ತೈತಿ. ನಾವು ಕೊಡಬೇಕಾದ ಸಮತೋಲನ ಆಹಾರ ಮತ್ತು ಮೇವು, ಯಾವುದಕ್ಕೂ ಯಾವುದೇ ತರಹದ ಬೂಸ್ಟು ಅಥವಾ ಮತ್ತೆ ಯಾವುದೇ ತರಹದಿಂದ ಹಾಳಾಗಿದ್ರ ದಯವಿಟ್ಟು ಅವನ್ನ ತಿನ್ನಿಸಬೇಡಿ. ಈ ಮಳೆಗಾಲದಾಗ ಜಾನುವಾರುಗಳ ಆರೋಗ್ಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತದಂತೀರಿ? ಈ ಮಳೆಗಾಲದ ಕೂಡಲೇ ನಾವು ಮತ್ತು ಆಹಾರದ ಬಗ್ಗೆನೂ ವಿಚಾರ ಮಾಡಬೇಕಾಗ್ತದೆ. ಈಗ ಹೊರಗಡೆ ಹೇರಳವಾಗಿ ಹುಲ್ಲು ಸಿಗ್ತಿರ್ತದೆ, ಯಾಕಂದ್ರೆ ಹುಲ್ಲು ಬೆಳೀತದೆ ಮಳೆ ಆದ ಕೂಡಲೇ. ಅದು ಚಿಗುರು ಒಡೆದದ್ದು ಹೊಸ ಹುಲ್ಲು ಏನಿರ್ತಾವೋ ಅದರೊಳಗೆ ಪೌಷ್ಟಿಕಾಂಶ ಬಹಳ ಕಡಿಮೆ ಇರ್ತದೆ, ನೀರಿನ ಅಂಶ ಮಾತ್ರ ಬಹಳ ಹೆಚ್ಚಿಗೆ ಇರ್ತದೆ. ಹಿಂಗಿದ್ದಾಗ ಬರೇ ಹುಲ್ಲನ್ನ ಅವು ಕೇಂದ್ರ ತಿನ್ನಕ್ ಹಾಕಿದ್ರೆ ಪೌಷ್ಟಿಕಾಂಶಗಳ ಕೊರತೆ ಆಗ್ತದೆ. ಹಿಂಗಾಗಿ ಹೈನದನ ಹಾಲು ಕಡಿಮೆ ಕೊಡ್ತಾವ, ಅದು ಹಾಲಿನ ಡಿಗ್ರಿ ಸುದ್ದ ಕಡಿಮೆ ಆಗ್ತದ್ರಿ. ಅದಕ್ಕಂತ ಹೇಳಿ ಯಾವಾಗ್ಲೂ ಸಂಪೂರ್ಣ ಬರೀ ಎಳೆ ಮೇವನ್ನ ಈ ಯಾವುದೇ ಪ್ರಾಣಿಗಳಿಗೂ ತಿನ್ನಿಸಬಾರದು. ಹಂಗ ತಿನ್ನಿಸಿದ್ರ ಅತಿಸಾರ ಅಂತ ಹೇಳ್ತೀವಿ, ಉಚ್ಚಗೊಳಕ್ ಶುರು ಮಾಡ್ತಾವ, ನೀರು ಸಗಣಿ ಹಾಕ್ಲಿಕ್ಕೆ ಶುರು ಮಾಡ್ತಾವ, ಇದು ಒಂದು ಬಹಳ ತ್ರಾಸ ಆಗ್ತಿರ್ತೈತಿ. ಅದಕ್ಕಂತ ಹೇಳಿ ಮಳೆಗಾಲದೊಳಗೆ ಸಿಕ್ಕಾಪಟ್ಟೆ ಹೊರಗೆ ಮಳೆ ಆಗ್ತಿದ್ರೆ ಹೊರಗೆ ಬಿಡಬೇಡ್ರಿ, ಒಳಗನೆ ಅವಕ್ಕೆ ತಿನ್ಲಿಕ್ಕೆ ಹಾಕೋದು ಹಾಕಿದ್ರೆ ಒಳ್ಳೆಯದು. ಮಳೆಯೊಳಗೆ ದನ ಅಡ್ಡಾಡಿಸೋದು ಉಪಯೋಗಿಲ್ಲ. ಒಂದನೇದ್ದು. ಎರಡನೇದ್ದು ಹಸಿರು ಮೇವು ಮತ್ತು ಒಣ ಮೇವು ಎರಡನ್ನೂ ತಿನ್ನಿಸ್ರಿ. ಅಂದ್ರೆ ಒಣ ಮೇವಿನೊಳಗೆ ನಾರಿನ ಅಂಶ ಇರ್ತದೆ, ಸಗಣಿ ಸರಾಗವಾಗಿ ದಾಟಿ ಹೊರಗೆ ಬರಲಿಕ್ಕೆ ದಾರಿ ಆಗ್ತೈತಿ. ಅದಕ್ಕಂತ ಹೇಳಿ ಹಸಿರು ಮೇವು ಮತ್ತು ಒಣ ಮೇವು ಎರಡನ್ನೂ ಕೂಡಿ ತಿನ್ನಿಸುವ ವ್ಯವಸ್ಥೆ ಮೊದಲಿನಿಂದನೂ ಇಟ್ಕೊಳ್ರಿ. ಅಂದ್ರೆ ಏನಾಗ್ತದೆ ಅಂದ್ರೆ ಇದು ಒಮ್ಮಿಗೆ ಆಹಾರದ ಬದಲಾವಣೆ ಆಗಿ ಹಾಲು ಕಡಿಮೆ ಆತು ಅಥವಾ ಮತ್ತೊಂದು ಆತು ಅನ್ನೋಂತ ಯಾವುದೇ ಪ್ರಾಬ್ಲಮ್ ಅದಕ್ಕೆ ಇರಂಗಿಲ್ಲ. ಮತ್ತೆ ಹೆಚ್ಚಿಗೆ ಹಸಿರು ಮೇವು ತಿನ್ನಿಸೋದ್ರಿಂದ ಅದು ತ್ರಾಸ ಹೆಚ್ಚಿಗೆ ಆಗ್ತಿರ್ತೈತಿ. ಅದಕ್ಕಂತ ಹೇಳಿ ಸ್ವಲ್ಪ ಒಣ ಮೇವು ತಿನ್ನಿಸ್ಲಿಕ್ಕೆ ಬೇಕು. ಇಲ್ದಿದ್ರೆ ಏನಾಗ್ತೈತಿ, ಎಷ್ಟೋ ಸತಿ ಹೊಟ್ಟೆ ಉಬ್ಬತೈತಿರಿ. ನಾವು ಒಣ ಮೇವು ತಿನ್ನಿಸ್ಲಿಲ್ಲ, ಅದಕ್ಕೆ ನಾರಿನ ಅಂಶ ಬರಲಿಲ್ಲ, ಸಗಣಿ ಸರಿಯಾಗಿ ಹರಿದು ಹೋಗ್ತಿಲ್ಲ ಅಂತ ಅಂದ್ರೆ ಅಲ್ಲೇ ಹೊಟ್ಟೆ ಉಬ್ಬತೈತಿ. ನಾವು ಬ್ಲೋಟು ಅಂತ ಕರಿತೀವಿ, ಟಿಂಪನಿ ಅಂತ ಕರಿತೀವಿ ಇಂಗ್ಲಿಷ್ ನಾಗ, ಇಂಥ ಹೆಚ್ಚಿಗೆ ಆಗೋದು ಪದ್ಧತಿ ಇರ್ತದೆ. ಅದಕ್ಕಂತ ಹೇಳಿ ಇಂಥ ಯಾವ ಸಮಸ್ಯೆಗಳು ಬಂದ್ರೆ ಅವುಗಳಿಗೆ ನಾವು ಏನ್ ಮಾಡ್ಬೇಕು ಅಂದ್ರೆ ಡಾಕ್ಟರ್ನ ಕರೆಸಿ ಕೆಲಸ ಮಾಡಿಸ್ಬೇಕು. ಮಳೆಗಾಲ ಬಂದ ಕೂಡಲೇ ಮೊದಲೇಕ್ ಬರ್ತಕ್ಕಂತಹ ರೋಗಗಳು ಅಂದ್ರೆ ಗಂಟಲು ರೋಗ, ಚಪ್ಪೆ ರೋಗ ಆಕಳ ಎಮ್ಮೆಗೆ, ಮತ್ತು ಆಡು ಕುರಿಗೆ PPR ರೋಗ ಮತ್ತು ಗಂಟಲು ರೋಗ ಇವೆಲ್ಲ ಬರೋದು ಭಾಳ. ಹಿಂಗಾಗಿ ಮಳೆಗಾಲ ಶುರುವಾಗೋದಕ್ಕಿಂತ ಮೊದಲು ಗಂಟಲು ರೋಗ ಅಂದ್ರೆ ಹೆಮರೋಜಿಕ್ ಸೆಪ್ಟಿಸೀಮಿಯಾ ಮತ್ತು ಚಪ್ಪೆ ರೋಗ ಬ್ಲ್ಯಾಕ್ ಕ್ವಾರ್ಟರ್ ಇವು ಎರಡನ್ನ ನಮ್ಮ ಆಕಳು ಎಮ್ಮೆಗಳಿಗೆ ಕೊಡಿಸ್ಬೇಕು. ಲಸಿಕೆಗಳನ್ನು ಕೊಡೋದ್ರಿಂದ ಅವಕ್ಕೆ ರೋಗ ಬರೋದಿಲ್ಲ. ಮತ್ತು ಕುರಿ ಮತ್ತು ಆಡಿಗೆ PPR ಅನ್ನುವಂತ ರೋಗ, ಆಮೇಲೆ ಗಂಟಲು ರೋಗ ಇವೆರಡಕ್ಕೂ ಲಸಿಕೆಗಳನ್ನು ಕೊಡಬೇಕು. ಆ ಯಾವುದೇ ಮಾರಕ ರೋಗಗಳು ಬರಂಗಿಲ್ಲ, ಅದನ್ನ ಪಶುವೈದ್ಯರಿಂದ ಮಾಡಿಸಿಕೊಳ್ಳಬೇಕಾಗ್ತದೆ. ಇಂಥವೆಲ್ಲ ನಾವು ಮಾಡಿದ್ವಿ ಅಂದ್ರೆ ದನಗಳು ಸುಖವಾಗಿದ್ದು ಯಾವುದೇ ರೋಗಗಳು ಬರದೆ ಒಳ್ಳೆಯ ಉತ್ಪಾದನೆಯನ್ನು ಕೊಟ್ಟು ನಮಗೆ ಲಾಭವನ್ನು ಮಾಡಿಕೊಡ್ಬೇಕು. ಮಳೆಗಾಲದಲ್ಲಿ ಜಾನುವಾರು ಪೋಷಣೆ ಯಾವ ರೀತಿ ಮಾಡಬೇಕು ಮತ್ತು ಕಾಳಜಿ ಯಾವ ರೀತಿ ಮಾಡ್ಬೇಕಂತೀರಿ? ಮಳೆಗಾಲ ಇದ್ರೊಳಗ ಒಂದ್ ಏನು ನೋಡ್ಬೇಕು ಅಂದ್ರೆ ಎಷ್ಟೋ ಸಾರಿ ಮಳಿ ಬರುದೇ ಇಲ್ಲ ಅಂದ್ರೆ ನಮಗ ಬರಗಾಲ ಬರ್ತೈತೇನೋ ಅನ್ನೋ ಹಂಗ ಬಿತ್ತಿರ್ತೀವಿ ಹೊಲದೊಳಗ, ಮಳಿ ಬರ್ತಾ ಇರುವುದಿಲ್ಲ, ನಮ್ಮ ಬೆಳೆ ಏನದ ಒಣಗಲಿಕ್ಕೆ ಶುರು ಆಗ್ತೈತಿ, ಅದ್ರ ಪೂರ್ತಿ ಬೆಳವಣಿಗೆ ಸರಿಯಾಗಿ ಆಗುದಿಲ್ಲ, ವಾಟರ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಅದು ನೀರಿನ ಕೊರತೆಯಿಂದಾಗಿ ಅವು ಸರಿಯಾಗಿ ಬೆಳೀತಿರುವುದಿಲ್ಲ. ಇಂಥ ಇದ್ದಾಗ ಏನಾಗ್ತೈತಿ ಅಂದ್ರೆ ಅದನ್ನ ಕತ್ತರಿಸಿನ ಏನಾದ್ರೂ ದನಗಳಿಗೆ ತಿನ್ನಿಸಿದ್ರೆ ಮುಖ್ಯವಾಗಿ ನಮ್ಮ ಏಕದಳ ಧಾನ್ಯಗಳು ಜೋಳ ಮತ್ತು ಸಜ್ಜಿ ಗೋವಿನ ಜೋಳ ಅಥವಾ ಮತ್ತಂತಹ ಮೇವನ್ನು ತಂದು ನಾವು ತಿನ್ನಿಸಿದ್ರೆ ಅದರೊಳಗೆ ಏನಪ್ಪ ಅಂದ್ರೆ ನೈಟ್ರೇಟ್ ಇದು ಆಗೋ ಚಾನ್ಸಸ್ ಭಾಳ ಇರ್ತಾವೆ, ಅಂದ್ರೆ ಪಾಯ್ಸನಿಂಗ್ ಅಂತ ಕರಿತೀವಿ, ವಿಷವಾಗಿ ಪರಿಣಮಿಸ್ತದೆ, ದನಗಳು ಅದರಿಂದಾಗಿ ಸಾಯೋ ಸಂಭವನೂ ಇರ್ತದೆ. ಆದ್ದರಿಂದ ಅದು ನಮ್ಮಲ್ಲಿ ಅದಕ್ಕೂ ಉಪಯೋಗ ಇಲ್ಲ ಅಂತ ಹೇಳಿ ತಂದು ದನಗಳಿಗೆ ತಿನ್ನಿಸೋದು ತಪ್ಪು. ಅದನ್ನು ಬೇಕಂದ್ರೆ ಒಣಗಿಸಿ ಇಟ್ಟು ಒಂದು 6 ತಿಂಗಳಾದ್ಮೇಲೆ ತಿನ್ಲಿಕ್ಕೆ ಆಗ್ತಿಲ್ಲ, ಆಗಿಂದಾಗ ಮಾತ್ರ ಒಂದು ಹಂತ ಮೇವನ್ನ ತಿನ್ನಿಸ್ಲಿಕ್ಕೆ ಹೋಗ್ಬಾರ್ದು. ಇದು ಒಂದ್ರ ಬಗ್ಗೆ ಮಾತ್ರ ನಾವು ಕಾಳಜಿ ಮಾಡ್ಬೇಕಾಗ್ತೈತಿ. ಬರಗಾಲ ಬರ್ತೈತಿ ಅಂತ ಅನಿಸಿದ್ರ ಈಗೇನೋ ಮಳೆ ಆಗ್ತು, ಮುಂದೆ ಯಾವ ಮಳೆ ಆಗೋಲ್ವು, ಯಾವುದೇ ಬೆಳೆ ಬರೋದಿಲ್ಲ ಅಂತ ನೀವು ಅನಿಸ್ಲಿಕ್ಕೆ ಹತ್ರ ಮೇವನ್ನ ಚಿಕ್ಕದಾಗಿ ಕತ್ತರಿಸಿ ಅದನ್ನ ಸರಿಯಾಗಿ ಸದುಪಯೋಗ ಮಾಡಿಕೊಂಡು ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೇಸಿಗೆಗಾಲದಲ್ಲಿ ಮೇವು ಉಳಿಸ್ಕೋಬೇಕು. ಸಣ್ಣಾಗಿ ನಾವು ಕತ್ತರಿಸಲಾರದ ಮೇವು ತಿನ್ನಲಿಕ್ಕೆ ಹಾಕಿದ್ವಿ ಅಂದ್ರೆ 20%ಕ್ಕಿಂತ ಅವು 80% ಬಿಡ್ತಾವು. ನಾವು 100 ಕಿಲೋ ತಿನ್ಲಿಕ್ಕೆ ಹಾಕಿದ್ರೆ 20 ಕಿಲೋ ತಿಂತ ಅವು 80 ಕಿಲೋ ನಾವು ಹೋಗಿ ತಿಪ್ಪಿಯೊಳಗೆ ಒಗಿಬೇಕಾಗ್ತೈತಿ. ಅದಕ್ಕಂತ ಹೇಳಿ ಸಣ್ಣದಾಗಿ ಕತ್ತರಿಸಿದ್ರೆ ಸಾಕಷ್ಟು ಸದುಪಯೋಗ ಆಗ್ತೈತಿ. ಮತ್ತೆ ಕೆಟ್ಟ ಪರಿಸ್ಥಿತಿ ಮುಂದೇನಾದ್ರೂ ಬರ್ತದೆ ಅಂತ ಅನಿಸಿದ್ರೆ ಆ ಮೇವಿನ ಉಳಿತಾಯ ಆಗೋದ್ರಿಂದ ಸಾಕಷ್ಟು ದಿವಸ ನಾವು ದನಗಳನ್ನ ಸಾಕೊಂಡು ಹೋಗ್ಬೋದು. ಒಟ್ಟಾರೆ ಈ ಮಳೆಗಾಲದಲ್ಲಿ ಜಾನುವಾರುಗಳ ಪಾಲನೆ ಬಗ್ಗೆ ತಾವೇನ್ ತಿಳಿಸ್ತೀರಿ? ಮಳೆಗಾಲ ಅನ್ನೋದು ನಮಗೆ ವರಾನೂ ಹೌದು ಶಾಪನೂ ಹೌದು. ವರ ಯಾಕಂದ್ರೆ ಬರ್ತಕ್ಕಂತಹ ವರ್ಷದೊಳಗೆ ನಮ್ಗೆ ಬೇಕಾಗಿರ್ತಕ್ಕಂತಹ ದವಸ ಧಾನ್ಯಗಳು ನಮ್ಗೆ ಸಿಗ್ತಾವು, ನಮ್ಮ ಪ್ರಾಣಿಗಳಿಗೆ ಬೇಕಾದಷ್ಟು ಮೇವು ಹೊಟ್ಟೆ ತುಂಬ ಸಿಗೋ ಹಂಗೆ ಒಂದು ವ್ಯವಸ್ಥೆ ಆಗ್ತೈತಿ. ನಮ್ಮ ಪ್ರಾಣಿಗಳು ಮತ್ತು ನಾವು ಸುಖದಿಂದ ಇರಬೇಕು ಅಂದ್ರೆ ಮಳೆ ಆಗ್ಬೇಕು. ಈ ಮಳೆ ಜೊತೆಗೆ ಮನುಷ್ಯರ ಆರೋಗ್ಯದ ಮೇಲೂ ಪರಿಣಾಮ ಆಗ್ತದೆ. ಈ ನಮ್ಮ ಆಕಳ, ಎಮ್ಮೆ, ಆಡು, ಕುರಿ, ಕೋಳಿ ಇವುಗಳಿಗೂ ಸಹ ವಾತಾವರಣದ ಬದಲಾವಣೆಯಿಂದಾಗಿ ಬಹಳಷ್ಟು ತೊಂದರೆಗೀಡಾಗ್ತಾವ. ಅದಕ್ಕಂತ ಹೇಳಿ ನಮ್ಮ ಕಾಳಜಿ ನಾವ್ ಹೆಂಗ್ ಮಾಡ್ಕೋತೀವಿ ಅದೇ ರೀತಿ ಕಾಳಜಿಯನ್ನ ನಮ್ಮ ಪ್ರಾಣಿಗಳನ್ನ ನೋಡಿಕೊಳ್ಳೋದ್ರೊಳಗೂ ಮಾಡಬೇಕು. ಅದ ಹಾಲಿನ ಉತ್ಪಾದನೆ ಇರಬಹುದು, ಮೊಟ್ಟೆ ಉತ್ಪಾದನೆ, ಮಾಂಸದ ಉತ್ಪಾದನೆ, ಉಣ್ಣೆ ಉತ್ಪಾದನೆ ಎಲ್ಲಾನು ಸರಿಯಾಗಿನೇ ಇರಬೇಕು. ವರ್ಷವಿಡೀ ನಮಗ ಯಾವುದೇ ಏರ್ಪೇರಾಗಲಾರದಂಗ ಉತ್ಪಾದನೆ ಆಗ್ಬೇಕು ಅಂತಂದಾಗ ಮಳೆಗಾಲದೊಳಗ ನಮ್ಮ ಪ್ರಾಣಿಗಳನ್ನ ಜೋಪಾನವಾಗಿ ಸಾಕ್ಬೇಕು. ಕರುಗಳು ಅವು ಏನದಾವು ಅವುಗಳಿಗೆ ಬಹಳಷ್ಟು ತೊಂದರೆ ಆಗ್ತಿರ್ತದೆ ಈ ಮಳೆಯಿಂದಾಗಿ, ವಾತಾವರಣ ತೇವಾಂಶದಿಂದಾಗಿ. ಅದಕ್ಕಂತ ಹೇಳಿ ಅವುಗಳ ಕಾಳಜಿ ಮಾಡಬೇಕು. ಯಾವುದೇ ಟೈಮಲ್ಲಿ ಏನಾದರೂ ಏರ್ಪೇರಾದ್ರೆ ತಡ ಮಾಡಲಾರ್ದನ ಪಶುವೈದ್ಯರನ್ನ ಭೇಟಿಯಾಗ್ರಿ. ಇನ್ನು ಈ ಮನುಷ್ಯರಿಗೆ ಬರ್ತಕ್ಕಂತ ರೋಗ ಯಾವ್ದಂತೀರಿ ಪ್ರಾಣಿಗಳಿಂದ? ಪ್ರಾಣಿಗಳಿಂದ ಕೆಲವೊಂದು ರೋಗಗಳು ಬರ್ತವೆ. ಯಾವ ಅಂತೀರಿ ಜಾನುವಾರುಗಳಿಂದ? ಜಾನುವಾರುಗಳಿಂದ ಮುಖ್ಯವಾಗಿ ಬರ್ತಕ್ಕಂಥದ್ದು ಅಂದ್ರೆ ಒಂದು ಬ್ರುಸಲಾಸಿಸ್ ಅಂತ ಕರಿತೀವಿ, ಸಾಂಸರ್ಗಿಕವಾಗಿ ಹರಡತಕ್ಕಂತಹ ಗರ್ಭಪಾತದ ರೋಗ. ಆಕಳ, ಎಮ್ಮಿ 6-7 ತಿಂಗಳು ಗರ್ಭ ಇರಬೇಕಾದ್ರೆ ಒಮ್ಮಿಗೆ ಗರ್ಭಪಾತ ಆಗ್ತದೆ ಈ ಬ್ರುಸಲೋಸಿಸ್ ಅನ್ನುವಂತ ರೋಗದಿಂದ. ಅದರ ಹಾಲನ್ನು ಕುಡಿಯುವುದು ಅಥವಾ ಅದರ ಸಂಪರ್ಕಕ್ಕೆ ಬರತಕ್ಕಂಥವ್ರು ಅವ್ರಿಗೆ ಈ ಬ್ರುಸಲೋಸಿಸ್ ರೋಗ ಬಂದು ಗರ್ಭಿಣಿ ಸ್ತ್ರೀಯರು ಆ ಹಾಲನ್ನು, ಹಸಿ ಹಾಲನ್ನು ಕುಡಿದಾಗ ಮುಖ್ಯವಾಗಿ ಅದು ಗರ್ಭಪಾತ ಆಗುವಂತಹದ್ದು ರೋಗ ಅವ್ರಿಗೂ ಬರುವಂತಹದ್ದು, ಮನುಷ್ಯರಿಗೂ ಬರುವಂತಹದ್ದು ಇವೆಲ್ಲ ಬರ್ತವೆ. ಅದಕ್ಕಂತ ಹೇಳಿ ಯಾವಾಗ್ಲೂ ಹಸಿ ಹಾಲು, ಹಸಿ ಮೊಟ್ಟೆ ಎಂದು ತಿನ್ಲಿಕ್ಕೆ ಹೋಗ್ಬಾರ್ದು. ಯಾವಾಗ್ಲೂ ಕಾಸಿದ್ದು ಅಥವಾ ಬೇರೆ ರೀತಿಯಿಂದ ಉಪಯೋಗ ಮಾಡಿದ್ದನ್ನು ಮಾತ್ರ ಉಪಯೋಗ ಮಾಡಬೇಕು. ಈ ಜೋನ್ಸ್ ಡಿಸೀಸ್ ಅಂತ ಒಂದು ಕರಿತೀವಿ, ಟ್ಯುಬರ್ಕ್ಯುಲಾಸಿಸ್, ಟ್ಯುಬರ್ಕ್ಯುಲಾಸಿಸ್, ಪ್ಯಾರಾಟ್ಯುಬರ್ಕ್ಯುಲಾಸಿಸ್ ಇವು ಸಹ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತವೆ, ಮನುಷ್ಯರಿಂದ ಪ್ರಾಣಿಗಳಿಗೂ ಹೋಗ್ತವೆ. ಮತ್ತ ಹುಚ್ಚನಾಯಿ ರೋಗ ಅದು ಸುದ್ಧ ನಾಯಿಗಳಿಂದ ಮತ್ತು ನಾ ಕಡಿಯೋದ್ರಿಂದ ಅದರಿಂದ ಬರ್ತಕ್ಕಂತಹ ರೋಗ ಇದು ಸಹ ಬರ್ತದೆ. ಎಂಥ್ರಾಕ್ಸ್ ಅನ್ನೋ ರೋಗ ಇದು ಸಹ ಪ್ರಾಣಿಗಳಿಂದ ಮನುಷ್ಯರಿಗೆ ಬರ್ತಕ್ಕಂಥವು. ಇಂಥ ಬೇರೆ ಬೇರೆ ರೋಗಗಳು ಬರ್ತವೆ, ಅದಕ್ಕಾಗಿ ನಾವು ಸಾಕಷ್ಟು ಕಾಳಜಿಯನ್ನು ವಹಿಸಬೇಕಾಗ್ತದೆ. ಒಳ್ಳೆಯದು ಡಾಕ್ಟರ್ ವಿ ಎಸ್ ಕುಲಕರ್ಣಿ ಅವರೇ, ತಾವು ಇಲ್ಲಿವರೆಗೆ ಮಳೆಗಾಲದಲ್ಲಿ ಜಾನುವಾರುಗಳ ಪಾಲನೆ ಪೋಷಣೆ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಮಳೆಗಾಲದಲ್ಲಿ ಜಾನುವಾರುಗಳ ಪಾಲನೆ ಕುರಿತು ಡಾಕ್ಟರ್ ವಿ ಎಸ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ರಾಮೇಶ್ವರ ಶಿರಬಡಗಿ. ಈಗ ಕೃಷಿ ವಾರ್ತೆ. ಜೇನುನೊಣಗಳಲ್ಲಿ ಹಲವಾರು ವಿಧಗಳಿವೆ. ಹೆಜ್ಜೇನು, ಕೋಲು ಜೇನು, ತುಡುವೆ ಜೇನು, ಮುಜೆಂಟಿ ಜೇನು, ಯುರೋಪಿಯನ್ ಜೇನು ಅಂತ. ಇದರಲ್ಲಿ ತುಡುವೆ ಜೇನು ಮತ್ತು ಯುರೋಪಿಯನ್ ಜೇನು ಸಾಕೋದಿಕ್ಕೆ ಸೂಕ್ತವಾಗಿವೆ. ತುಡುವೆ ಜೇನನ್ನು ಭಾರತೀಯ ಜೇನು, ಪಾಟರ್ ಜೇನು ಅಂತ ಕೂಡ ಕರೆಯಲಾಗುತ್ತೆ. ತುಡುವೆ ಜೇನುಗಳು ಕತ್ತಲು ಪ್ರದೇಶಗಳಲ್ಲಿ ಅಂದರೆ ಹುತ್ತ, ಮರದ ಪೊಟರೆ, ಹಳೆಯ ಗೋಡೆಗಳ ಸಂದುಗಳಲ್ಲಿ ವಾಸ ಮಾಡ್ತವೆ. ತುಡುವೆ ಜೇನು ವಲಸೆ ಹೋಗೋದಾಗಲಿ ಅಥವಾ ಚುಚ್ಚೋದಾಗಲಿ ಅತಿ ವಿರಳ. ಈ ಎಲ್ಲ ಕಾರಣಗಳಿಂದಾಗಿ ಇವುಗಳನ್ನು ಪೆಟ್ಟಿಗೆಗಳಲ್ಲಿಟ್ಟು ಸಾಕೋದು ಸುಲಭ ಮತ್ತು ಲಾಭದಾಯಕ. ಮತ್ತು ಈ ಪ್ರಭೇದದ ಜೇನು ವರ್ಷಕ್ಕೆ 4-8 ಕಿಲೋಗ್ರಾಂನಷ್ಟು ತುಪ್ಪವನ್ನು ಉತ್ಪಾದಿಸುತ್ತವೆ. ಯುರೋಪಿಯನ್ ಜೇನು, ಇದನ್ನು ಇಟಾಲಿಯನ್ ಜೇನು ಅಂತ ಕೂಡ ಕರೆಯಲಾಗುತ್ತೆ, ಇದು ವಿದೇಶಿ ಜೇನು. ಯುರೋಪಿಯನ್ ಜೇನು ನೊಣಗಳು ತುಡುವೆ ಜೇನು ನೊಣಗಳಿಗಿಂತ ದೊಡ್ಡದಾಗಿದ್ದು ಇವುಗಳನ್ನು ಸಹ ಪೆಟ್ಟಿಗೆಯಲ್ಲಿಟ್ಟು ಸಾಕಬಹುದು. ಈ ತಳಿ ಥೈಸಾಕ್ ಬ್ರೂಡ್ ನಂಜು ರೋಗಕ್ಕೆ ನಿರೋಧಕ ಶಕ್ತಿಯನ್ನು ಹೊಂದಿದ್ದು ವರ್ಷಕ್ಕೆ ಸುಮಾರು 20-25 ಕಿಲೋಗ್ರಾಂನಷ್ಟು ಜೇನನ್ನು ಉತ್ಪಾದಿಸುತ್ತವೆ. ಜೇನು ಕೃಷಿ ಪ್ರಾರಂಭಿಸುವ ಮೊದಲು ಜೇನು ಕುಟುಂಬಗಳ ಸ್ವಭಾವ, ಅವುಗಳ ಜೀವನ ಕ್ರಮ, ವಿವಿಧ ಉಪಕರಣಗಳು, ಉಪಯುಕ್ತ ಸಸ್ಯಗಳು ಇವುಗಳೆಲ್ಲದರ ಬಗ್ಗೆ ತಿಳುವಳಿಕೆ ಪಡೆದುಕೊಳ್ಳಬೇಕು. ಜೇನು ಕುಟುಂಬವನ್ನು ಇರಿಸಿರುವ ಸ್ಥಳದ 1-1.5 ಕಿಲೋಮೀಟರ್ ಸುತ್ತಳತೆಯಲ್ಲಿ ಜೇನು ನೊಣಗಳಿಗೆ ಆಹಾರವನ್ನು ಒದಗಿಸಬಲ್ಲ ಸಸ್ಯ ಸಂಪತ್ತಿರುವಂತಹ ಯಾವುದೇ ಸ್ಥಳ ಜೇನು ಕೃಷಿಗೆ ಸೂಕ್ತ. ಜೇನು ಕೃಷಿಗೆ ಅತ್ಯಂತ ಅವಶ್ಯವಾಗಿ ಬೇಕಾಗುವ ಸಲಕರಣೆಗಳೆಂದರೆ ಜೇನು ಪೆಟ್ಟಿಗೆ, ರಾಣಿ ತಡೆಗೇಟು, ಹೊಗೆ ತಿದಿ, ಮುಖಪರದೆ, ಹೈವ್ ಟೂಲ್ ಹಾಗೂ ಜೇನುತುಪ್ಪ ತೆಗೆಯುವ ಯಂತ್ರ. ಜೇನು ಕುಟುಂಬಗಳನ್ನು ಅವುಗಳ ಸ್ವಾಭಾವಿಕ ವಾಸಸ್ಥಾನಗಳಾದ ಮರದ ಪೊಟರೆ, ಹುತ್ತದ ಕೋವೆ ಇತ್ಯಾದಿಗಳಲ್ಲಿ ಇರುವುದನ್ನು ಪತ್ತೆ ಮಾಡಿ ಪೆಟ್ಟಿಗೆಗೆ ತುಂಬಿಸಿಕೊಳ್ಳಬಹುದು ಅಥವಾ ಬೇರೆ ಜೇನು ಕೃಷಿಕರಿಂದ ಕುಟುಂಬಗಳನ್ನು ಖರೀದಿಸಿ ಪಡೆಯಬಹುದು. ಬೆಳಗಿನ ಎಳೆ ಬಿಸಿಲಿನಲ್ಲಿ

ಸಂಪ್ರದಾಯದ ಪದಗಳನ್ನು ಕೇಳುತ್ತಿರುವಿರಿ. ಮಂದೇ ಮಂದೇ